ಪೀಡನಾಶಕ ಒಂದೇ ಅಂತಲ್ಲ, ಯಾವ್ದೇ ಬೆಳೆಗಳಿಗೆ ರೋಗ ಕೀಟಗಳ ಮಾಹಿತಿಗಳ ಬಗ್ಗೆ ಆಗಿರ್ಲಿ ಅಥವಾ ಪೀಡನಾಶಕಗಳ ಬಗ್ಗೆ ಆಗಿರ್ಲಿ ಮಾಹಿತಿಯನ್ನ ಪಡ್ಕೊಳ್ಳಿ. ಸೊ ಮಾಹಿತಿ ಪಡ್ಕೊಂಡು ಈ ಕೀಟನಾಶಕಗಳನ್ನ ಉಪಯೋಗ ಮಾಡಬೇಕು ಅಂತ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ವೀರೇಂದ್ರ ಅವರೇ, ಇದುವರೆಗೆ ಈ ಪೀಡನಾಶಕಗಳನ್ನ ಬಳಸುವಂತ ಪೂರ್ವದಲ್ಲಿ ಹಾಗೆ ಬಳಸುವಾಗ ಮತ್ತೆ ಬಳಸಿದ ನಂತರ ಯಾವ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ ಅಕಸ್ಮಾತ್ ಆಗಿ ಇದು ನಮ್ಮ ದೇಹಕ್ಕೆ ತಾಗಿದ್ರೆ ಅಥವಾ ನಾವು ಅದನ್ನ ಕುಡಿದ್ರೆ ಅಕಸ್ಮಾತ್ ಆಗಿ ಯಾವ ರೀತಿಯ ಪ್ರಥಮ ಚಿಕಿತ್ಸೆಯನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ಪೀಡನಾಶಕಗಳ ಸುರಕ್ಷಿತ ಬಳಕೆ ಈ ವಿಷಯವಾಗಿ ಮಾತನಾಡಿದವರು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಕೆವಿ ಅವರು. ಅವರನ್ನ ಮಾತನಾಡಿಸಿದವರು ವಿನೋದ್ ಮೂಡಗದ್ದೆ. ರೈತ ಬಾಂಧವರೇ, ಇದು ಇಂದಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಮೂಡಿಬಂದ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಅನುಭವ. ಈ ಕುರಿತು ಭೀಮನಕಟ್ಟೆಯ ಬಿಎಸ್ ಅವಿನಾಶ್ ಮತ್ತು ತೀರ್ಥಹಳ್ಳಿ ತಾಲೂಕು ಮುಳುಬಾಗಿಲು ನಿವಾಸಿಯಾದ ಶ್ರೀನಿವಾಸ್ ಮೂರ್ತಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಬೆಳಗ್ಗೆ 6:50 ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಮೀನುಮರಿ ಉತ್ಪಾದನೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಎಂ ಮಾರ್ತೇಶ್ ಅವರಿಂದ ಮಾಹಿತಿ ತಿಳಿಯಲಿದ್ದೀರಿ. ಆಕಾಶವಾಣಿ ಭದ್ರಾವತಿ. ನೀನು ಶೋ ಸ್ಟಾಪರ್ ಆದ್ರೆ ಹೇಗಿರುತ್ತೆ? ನಿನ್ನ ಸ್ಟೈಲ್ ನಿಂದ ಎಲ್ರಿಗೂ ಸ್ವಲ್ಪ ತಲೆ ಗಿರ್ರ ಅನ್ನೋ ಹಾಗೆ ಮಾಡಿದ್ರೆ ಹೇಗೆ? ಯಾವ್ದೇ ಲಿಮಿಟ್ ಇಲ್ಲದೆ ತುಂಬಾ ತಿಳಿದ ಜೊತೆಗೆ ಎಂಜಾಯ್ ಮಾಡಿದ್ರೆ? ಈ ಸಮ್ಮರ್ ನಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ನಲ್ಲಿ ಎಲ್ಲಾ ತರ ಅಡ್ವೆಂಚರ್ ಗೆ ರೆಡಿ ಆಗಿ. ಇದರ ಜೊತೆ 31,500 ಆಫರ್ ಕೂಡ ಇದೆ. ಹಾಗಾದ್ರೆ ಈ ವರ್ಷದ ಹೊಸ ಸ್ವಿಫ್ಟ್ ನಲ್ಲಿ ಲಿಮಿಟ್ ಲೆಸ್ ಆಗಿ ಎಂಜಾಯ್ ಮಾಡೋಕೆ ಬೇಗ ರೆಡಿಯಾಗಿ. ಈಗ ಒಂದು ಚಿತ್ರಗೀತೆ ಕೇಳೋಣ. ಕೇಳಿ ಗಾಳಿ ಮಾತು ಚಿತ್ರಕ್ಕೆಂದು SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ಪಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಮೋಡಗಳು ಕರಗುತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿರೆ ನೆಲವೆಲ್ಲ ನಗು ನಗುತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ ಸಂತೋಷದಿ ನೀ ಬಾಳದೆ ಸಂತೋಷದಿ ನೀ ಬಾಳದೆ ಏಕೆ ಹೊಡೆದಾಡಿ ಕಾದಾಡುವೆ ಜನರು ಪಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ನಾನೇನು ನೀನೇನು ಅವನೇನು